बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿರತಕ್ಕಂತ ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರಗಳು. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಮಟ್ಟೂರು ಗ್ರಾಮದ ಮಲ್ಲೇಶಗೌಡ ಪಾಟೀಲ್ ಮಟ್ಟೂರು ಅವರು. ಇವರು ಪ್ರಗತಿಪರ ರೈತರು, ಸುಮಾರು ವರ್ಷದಿಂದ ಕೃಷಿ ಒಳಗ ಅವ್ರದೇ ಆದಂತಹ ಸಾಧನೆಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಸಹ ಇವರಿಗೆ ಉತ್ತಮ ರೈತ ಪ್ರಶಸ್ತಿಯನ್ನ ಸಹ ಕೊಡಮಾಡಿತ್ತು. ಹಲವಾರು ಕೃಷಿ ಕ್ಷೇತ್ರದೊಳಗೆ ಪ್ರಶಸ್ತಿಯನ್ನ ಮತ್ತು ಅನೇಕ ಪ್ರಶಂಸೆಗಳನ್ನ ಪಡೆದಂತಹ ರೈತರು ಲಿಂಗಸೂರು ತಾಲೂಕಿನ ಪ್ರಗತಿಪರ ರೈತರು ಅಂತ ಹೇಳ್ಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ತಮ್ಮ ಕೃಷಿ ಅನುಭವಗಳನ್ನ ಹಂಚ್ಕೋತಾರೆ ನಮ್ಮ ರೈತರೊಂದಿಗೆ. ಯಾವ ರೀತಿ ಅವರು ಕೃಷಿ ಬೆಳೆದ್ ಬಂತು, ಏನೇನು ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಒಟ್ಟಾರೆ ಸಮಗ್ರವಾಗಿ ಕೃಷಿಯನ್ನ ಮಾಡೋದ್ರಿಂದ ಯಾವ ರೀತಿ ಲಾಭ ಆಗ್ತಾ ಇದೆ ಅಂತಕ್ಕಂತ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ರೈತರೊಂದಿಗೆ ವಿಚಾರವನ್ನ ಹಂಚ್ಕೋತಾ ಇದ್ದಾರೆ. ನಮಸ್ಕಾರ ಮಲ್ಲೇಶಗೌಡ ಪಾಟೀಲ್ ಅವರೇ. ನಮಸ್ಕಾರ. ತಮ್ಮ ಕೃಷಿಯ ಸಂಕ್ಷಿಪ್ತ ಒಂದು ಪರಿಚಯವನ್ನ ಮಾಡಿಕೊಡಿ. ಸದ್ಯದಲ್ಲಿ ತಾವು ಏನೇನು ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಯಾವ ರೀತಿ ಸಮಗ್ರವಾಗಿ ಕೃಷಿ ಮಾಡ್ತಾ ಇದ್ದೀರಿ ತಾವು ಸದ್ಯದ ಪರಿಸ್ಥಿತಿಯಲ್ಲಿ? ಮುಖ್ಯವಾಗಿ ನಮ್ದು ರೇಷ್ಮೆ ಬೆಳೆ ರೀ. ಆಮೇಲೆ ಒಂದು 2 ಎಕರೆ ಪೇರ್ಲ ಗಿಡ ಇದೆ ಗೋವಾ. ಆಮೇಲೆ ಒಂದು 2 ಎಕರೆ ಕಬ್ಬು ಮಾಡಿವಿ. ಆಮೇಲೆ ಒಂದು 250 ಕುರಿಗಳು ಸಾಕಿವಿ. ಆಮೇಲೆ ಒಂದು 25 ಆಕಳ ಎಮ್ಮಿ ಎತ್ತುಗಳು ಎಲ್ಲ ಓರಿ ಎಲ್ಲ ಸೇರಿ ಒಂದು 25 ಅದಾವ. ಹೈನುಗಾರಿಕೆ ಮಾಡ್ತೀವಿ. ಆಮೇಲೆ ಎರೆಹುಳು ಸಾಕಾಣಿಕೆ ಐತೆ. ಆಮೇಲೆ ಮೀನು ಸಾಕಾಣಿಕೆ ಮಾಡಕ್ ಹಚ್ಚಿವಿ. ಕರೆತೆ ಕೃಷಿ ಹೊಂಡ ಐತೆ ನಮ್ದು, ಒಂದು ದೊಡ್ಡದೊಂದು ಕೆರೆ ಐತೆ, ಕೆರೆಗ ಮಾಡ್ತೀವಿ. ಆಮೇಲೆ ಜೇನು ಸಾಕಾಣಿಕೆ ಪೆಟ್ಟಿಗೆ ತಗೊಂಡ್ಬಂದಿ, ಒಂದು 15 ಪೆಟ್ಟಿಗೆ ಅದಾವ. 15 ಪೆಟ್ಟಿಗೆ ಜೇನು ಪೆಟ್ಟಿಗೆ ಇಟ್ಟಿವಿ. ಈಗ ಸ್ಟಾರ್ಟ್ ಮಾಡಿವಿ. ಮತ್ತೆ ನಿಂತ ದಾಳಿಂಬೆ ಒಂದು 10 ಎಕರೆ ಈಗ ಅದು ಅಲ್ಲೇ 3 ಕ್ರಾಪ್ ತಗೊಂಡ್ವಿ. 4ನೇ ಕ್ರಾಪ್ ಬಿಟ್ಟಿವಿ ಈಗ ಕೂಡಕ್ಕೆ ಹಚ್ಚಿವಿ. ಈಗ ಲಿಂಗಸೂರು ತಾಲೂಕಿನಲ್ಲಿ ತಮ್ಮ ಹೆಸರು ಅಂತಂದ್ರೆ ರೇಷ್ಮೆ ಕೃಷಿಯಲ್ಲಿ ಅಂತಂದ್ರೆ ಎಲ್ಲರೂ ಕೈ ಮಾಡಿ ತೋರಿಸೋದು ಮಲ್ಲೇಶಗೌಡ ಪಾಟೀಲ್ರು ರೇಷ್ಮೆ ಕೃಷಿಯನ್ನ ಬಹಳ ಚೆನ್ನಾಗಿ ಮಾಡ್ತಾರೆ ಅಂತಕ್ಕಂತ ವಿಚಾರ. ರೇಷ್ಮೆ ಕೃಷಿ ತಮಗೆ ಯಾವ ರೀತಿ ಕರಗತ ಆತು ರೇಷ್ಮೆ ಕೃಷಿ? ಇದು ರೇಷ್ಮೆ ಕೃಷಿ ನಮ್ ಭಾಗಕ್ಕ, ನಮ್ ಉತ್ತರ ಕರ್ನಾಟಕ ಆದಿ ಹೈದರಾಬಾದ್ ಕರ್ನಾಟಕ ಆದಿ ನಮ್ಮಲ್ಲೇ ಬಂದದ್ದು. 1976 ಇಲ್ಲಿ ನಮ್ಮಲ್ಲೇ ಈಗೆಲ್ಲ ಆಫೀಸ್ಗಳೆಲ್ಲ ಇಲ್ಲೆಲ್ಲ ಇಲಾಖೆಯವರು ಆಫೀಸ್ಗಳು ತೆಗೆದು ರೈತರಿಗೆ ಅದ್ರ ಬಗ್ಗೆ ಮಾಹಿತಿಗಳನ್ನ ಕೊಡಕ್ ಹಚ್ಚಿದ್ರು. ಹಿಂಗ್ ರೇಷ್ಮೆ ಮಾಡ್ರಿ. ಇದಕ್ಕೆ ಮೊದಲೆಲ್ಲ 5-6 ಜಿಲ್ಲಾದಾಗ ಮಾತ್ರ ಇರ್ತಾರೆ. ಆ ಕಡೆ ಎಲ್ಲ ತುಮಕೂರು, ಕೋಲಾರ, ಮಂಡ್ಯ, ಮೈಸೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ರಾಮನಗರ, ಅವೊಂದು 6-7 ಜಿಲ್ಲಾದಾಗ ಇತ್ತು. ಆಮೇಲೆ ಎಲ್ಲಾ ಇಡೀ ಇಲಾಖೆ ಅವ್ರಿಗೆ ಮಾಡಿದ್ರು. ಆ ಟೈಮ್ನಾಗ 1976 ಇಡೀ ನಮ್ಮ ಕರ್ನಾಟಕದಾದ್ಯಂತ ನಾವು ವಿಸ್ತರಣೆ ಮಾಡಿದ್ರು. ಎಲ್ಲ ಕಡೆ ಆಫೀಸ್ಗಳು ತೆಗೆದು ರೈತರಿಗೆ ಪ್ರಮೋಟ್ ಮಾಡಿ ಇದನ್ನ ಬೆಳೀರಿ, ಒಳ್ಳೆ ಲಾಭದಾಯಕ ಬೆಳೆ ಅಂತ ಹೇಳಿದ್ರು. ಅವ್ರು ನಾವು 78 ಪ್ರಾರಂಭ ಮಾಡಿದ್ವಿ ರೇಷ್ಮೆ. ಅಲ್ಲಿಂದ 78 ಪ್ರಾರಂಭ ಮಾಡಿ ಇಲ್ಲಿವರೆಗೂ ಕಂಟಿನ್ಯೂ ಆಗಿ ನಾವು ರೇಷ್ಮೆ ಅದ್ರ ಗ್ಯಾಪ್ ಕೊಟ್ಟಿಲ್ಲ, ಕಾಯಂ ಆಗಿ ನಾವು ಮಾಡ್ತಾ ಬಂದಿವಿ. ಪ್ರತಿ ವರ್ಷ ಎಷ್ಟು ಎಕರೆದಲ್ಲಿ ರೇಷ್ಮೆ ಕೃಷಿ ಇರತ್ ನಿಮ್ದು? ಈಗ ನಮ್ದು ಇರೋದ ಈಗ ಒಟ್ಟು 13-14 ಎಕರೆ ರೇಷ್ಮೆ ಐತ್ರಿ. ಈಗ 14 ಎಕರೆದಲ್ಲಿ ಒಂದ್ 10 ಎಕರೆ ಸಿಂಗಲ್ ಸಾಲ್ ಅಂದ್ರೆ ಮೊದಲೆಲ್ಲ ಜೋಡಿ ಸಾಲ್ ಪದ್ಧತಿ ಆಗಿತ್ತು ನಮ್ ರೇಷ್ಮೆ. 10-12 ವರ್ಷ ಆಗಿತ್ತು ಅದನ್ನ. ಈಗೆಲ್ಲ ಅದನ್ನ ತೆಗೆದಾಕಿ ಈಗ ನಾವು ಹೊಸ ಸಿಂಗಲ್ ಸಾಲ್ ಮಾಡಿ ಅಂದ್ರೆ ಎಷ್ಟು ಗಿಡಗಳ ಅಂತರ ಎಷ್ಟು ಜಾಸ್ತಿ ಇರ್ತದೆ ಅಷ್ಟು ಸೊಪ್ಪು ಕ್ವಾಲಿಟಿ ಬರ್ತದೆ. ಅಂದ್ರೆ ಮೊದಲ ಜೋಡಿ ಸಾಲ್ ಪದ್ಧತಿಯಲ್ಲಿ 5,500 ಗಿಡ ಕುಳಿತದ್ದು ಒಂದ್ ಎಕರೆಕ್ಕ. ಸಾಲಿನ ಸಾಲಿಗೆ 7 ಫೀಟ್, 3 ಸಸಿ 3 ಫೀಟ್. ಆ ಒಂದು ಲೆಕ್ಕದಲ್ಲಿ ನಾವು ಈ ಪ್ಲಾಂಟೇಶನ್ ಮಾಡಿವಿ. ಅದನ್ನೆಲ್ಲ ತೆಗ್ಬಿಡಿಸಿ 1.5 ಫೀಟ್ ಈ ಪೈಪ್ ಲೈನ್ ತೆಗೆದ್ ತೆಗಿತೀವಿ. ಆ ತರ ತೆಗೆದು ಅದರಲ್ಲಿಂದ ಗೊಬ್ಬರ ಗಿಬ್ಬರ ಹಾಕಿ ನಾವು ಬೆಳೆ ಬೆಳೀತಾ ಬಂದಿದ್ದೀವಿ. ಈಗ ಅದರಲ್ಲಿ ಈಗ ಒಂದ್ ಎಕರೆಗೆ 2800 ಸಸಿ ಕುಂತಾವೀಗ ಒಂದ್ ಎಕರೆಗೆ. ಈಗ ಅದ್ರ ಹೊಸ ಪ್ಲಾಂಟೇಶನ್ ಮಾಡಿ 3 ವರ್ಷ ಆಯ್ತು. ಈಗ ಹೊಸ ಪ್ಲಾಂಟೇಶನ್ ಹೋದ ವರ್ಷ ಒಂದಿಷ್ಟು ಮಾಡಿದ್ವಿ, ಈ ವರ್ಷ ಒಂದಿಷ್ಟು ಮಾಡಿವಿ, ಅಜೆ ವರ್ಷ ಒಂದಿಷ್ಟು ಮಾಡಿ. ಇವತ್ತಿನ ಜೊತೆ ಹಳೆ ಪ್ಲಾಂಟ್ ಒಂದು 12 ವರ್ಷ ಆಗಿತ್ತು ತೆಗೆದು ಅವನ್ನೆಲ್ಲ ಹಚ್ಚಿ. ಆ ಜೋಡಿ ಸಾಲ್ ಪದ್ಧತಿ ಎಲ್ಲ ಬಹಳ ಸೊಪ್ಪು ಕ್ವಾಲಿಟಿ ಬರ್ತದೆ. ಎಲ್ಲ ಸ್ವಲ್ಪ ಈಗ ಹೊಸ ಪದ್ಧತಿ ಮಾಡಿ ಎಲ್ಲ ಈಗ ಸಿಂಗಲ್ ಸಾಲ್ ಮಾಡಿದ್ರೆ ಕ್ವಾಲಿಟಿ ಸೊಪ್ಪ ಬರಕತ್ತೈತೆ. ಆಮೇಲೆ ಇದ್ರ ಜೊತೆಗೆ ಚಾಕಿ ಸಾಕಾಣಿಕೆ ಮಾಡ್ತೀವಿ. ಆಮೇಲೆ ನಮ್ಗೆ ಚಾಕಿ ಒಂದೇಳೆ ಎಷ್ಟು ನಮ್ಗೆ ಸೊಪ್ಪ ಬೇಕೋ ಅಷ್ಟು ಜಾಕಿಗಾರದ ಹಾಕಿ ಉಳಿದಂತೆ ಆಮೇಲೆ ಗೂಡು ಉತ್ಪಾದನೆ ಮಾಡ್ತೀವಿ. ಮತ್ತೆ ನಾವು ಗೂಡು ಉತ್ಪಾದನೆ ಮಾಡ್ತೀವಿ, ಗೂಡು ಬೆಳಿತೀವಿ. ಎರಡು ನಮ್ಗೆ ಚಾಕಿ ಕಮ್ಮಿ ಇದ್ದು ಅಂದ್ರೆ ಗೂಡು ಉತ್ಪಾದನೆ ಮಾಡ್ತೀವಿ. ಚಾಕಿ ಮಾತ್ರ ತಿಂಗಳಿಗೆ ಮೊದಲಾದ ಪ್ರಶ್ನ ಮೊದಲು ಪ್ರಥಮ ಆದ್ಯತೆ ಅಷ್ಟೇ ಕೊಡೋದು ನಾವು ಚಾಕಿಗೆ. ಒಂದು ಈಗ ತಿಂಗಳ ಒಂದ್ 30,000 ಚಾಕಿ ಮಾಡ್ತೀವಿ. ತಿಂಗಳ 30,000 ಚಾಕಿ ಸಾಕಾಣಿಕೆ ಮಾಡಿ ರೈತರಿಗೆ ಕೊಡ್ತಾ ಇದ್ದೀರಿ? 10 ದಿವಸಕ್ಕೊಂದು ಬೆಳೆ ಮಾಡ್ತೀವಿ. 10 ದಿವಸಕ್ಕೊಂದ್ರೆ ಬೆಳೆ 10 ಕೆಜಿ ಒಂದು ಕ್ರಾಪ್ ಹೋಗುತ್ತದೆ ಚಾಕಿ. 10 ದಿವಸಕ್ಕೊಂದ್ರೆ ನಿಮ್ಗೆ ತಿಂಗಳಿಗೆ 3 ಆಗ್ತಾವು. 30,000 ಚಾಕಿ ಆಗ್ತಾವ ತಿಂಗಳ. ಹೇಗೆ ತಾವು ಚಾಕಿ ಸಾಕಾಣಿಕೆಯನ್ನ ಬೇಡಿಕೆ ಆಧಾರದ ಮೇಲೆ ಮಾಡ್ತಾ ಇರ್ತೀರೋ, ಅಥವಾ ಹೇಗೆ ಒಮ್ಮೆ ಚಾಕಿ ಸಾಕಾಣಿಕೆ ಮಾಡಿದಾಗ ಅದು ಸೇಲ್ ಆಗ್ಬೇಕು ತಮಗೆ ಚಾಕಿ ಹುಳುಗಳು? ಯಾರ್ಯಾರು ಇಂಟೆಂಟ್ ಮಾಡ್ತಾರ ನಮ್ಗೆ ಇಷ್ಟೇ ತಾರೀಕಿಗೆ ನಮ್ಗೆ ಇದನ್ನ ಚಾಕಿ ಮಾಡಿಕೊಡ್ರಂದ್ರೆ ಆ ತಾರೀಕಿಗೆ ನಾವು ಇಂಡೆಂಟ್ ಬದಲ ಮಾಡ್ಕೊಂತೀವಿ. ಮಾಡ್ಕೊಂಡ ಆಮೇಲೆ ನಾವು ಸಿಲ್ಕ್ ಬೋರ್ಡ್ ಲಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕೇಂದ್ರ ರೇಷಿ ಮಂಡಳಿ ಐತಲ್ಲ ಅವ್ರು ಗ್ರೇನೇಜ್ಗಳು ಅದಾವ, ಆ ಗ್ರೇನೇಜ್ ಲಿಂದ ನಾವು ಮೊಟ್ಟೆ ತರಿಸ್ತೀವಿ. ಮೈಸೂರ್ಲಿಂದ ತರಿಸ್ತೀವಿ, ಈ ಕಡೆ ಹೊಸೂರು ಬೆಂಗಳೂರಿಂದ ತರಿಸ್ತೀವಿ, ಬೇರೆ ಬೇರೆ ಕಡೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಲಿಂದ ಕೇಂದ್ರ ರೇಷಿ ಮಂಡಳಿಯಿಂದ ಮೊಟ್ಟೆ ತರಿಸಿ ಅವ್ನ ಇಲ್ಲೇ ಬ್ಲಾಕ್ ಬಾಕ್ಸ್ ಮಾಡಿ ಅವ್ನ ಚಾಕಿ ಮಾಡಿ ಆಮೇಲೆ ಎರಡನೇ ಅಂತ ಸೆಟ್ಲ್ ಆದ್ಮೇಲೆ ನಾವು ಸುಣ್ಣ ಹೊಡೆದು ರೈತರಿಗೆ ಮನೆಗೆ ಕಳ್ಸಿಕೊಡ್ತೀವಿ. ಹೇಗೆ 100 ಚಾಕಿ ಒಂದು 100 ಮೊಟ್ಟೆ ಹೇಗೆ ರೇಟ್ ಸಿಗ್ತಾ ಇದೆ ನಿಮಗೆ ಚಾಕಿ? ಚಾಕಿ 2,500 ರೂಪಾಯಿ ಒಂದು 100 ಲೆಂಗ್ಸ್ ಮಾಡಿಕೊಡಕ್ಕೆ ಹೆಚ್ಚು ನಾವು. 2,500 ರೂಪಾಯಿ? 2,500 ರೂಪಾಯಿ ರೀ. ಇದಕ್ಕೆ ನಾವು 2,500 ರೂಪಾಯಿ ಒಂದು ರಸೀದಿ ಕೊಡ್ತೀವಿ, ಅವರು ಇಲಾಖೆಯವರು 1,000 ರೂಪಾಯಿ ಸಬ್ಸಿಡಿ ಸಹಾಯಧನ ರೈತರಿಗೆ ಕೊಡ್ತಾರೆ. ರೈತರಿಗೆ ಕೊಡ್ತಾರೆ 1,000 ರೂಪಾಯಿ ಬೈವಟ್ಟೆ. ನಾವು ಓನ್ಲಿ ನಾವು ಬೈವಟ್ಟೆ ಮಾಡ್ತೀವಿ, ಬೇರೆ ಇವನ್ ಮಾಡಂಗಿಲ್ಲ, ಸಿಬಿ ಮಾಡಂಗಿಲ್ಲ ನಾವು. ಓನ್ಲಿ ಬಿಳೆ ಗುಡು ವೈಟ್ ಗುಡ್ರಿ. ಈಗ ಚಾಕಿ ಸಾಕಾಣಿಕೆ ಮಾಡೋದು ಹೇಗ ಅನಿಸ್ತದೆ ಮಲ್ಲೇಶ್ಗೌಡ್ರೆ, ತಮಗೆ ಲಾಭ ಅನಿಸ್ತದೆ ಚಾಕಿ ಸಾಕಾಣಿಕೆ? ಲಾಭ ಐತೆ, ಆದ್ರೆ ರಿಸ್ಕ್ ಐತೆ. ರಿಸ್ಕ್ ಅದ? ರಿಸ್ಕ್ ಐತೆ, ಯಾಕಂದ್ರೆ ನಾವು ಒಂದೊಂದ್ಸಲ ಒಂದೊಂದ್ಸಲ ಫೇಲ್ ಆಗ್ತಾವ, ವಾತಾವರಣದಲ್ಲಿ ಏರ್ಪೇರು ಆಗ್ತದೆ, ಆಮೇಲೆ ಇಮ್ಯುನಿಟಿ ಜಾಸ್ತಿ ಆಗ್ತದ, ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ ಅದನ್ನ. ಸತತವಾಗಿ ಒಂದು ವಾರ ಮಳೆ ಆಗ್ತಂದ್ರ 100% ಇಮ್ಯುನಿಟಿ ಇರ್ತದೆ ರೂಮ್ ನಾಗ. ಹೌದು, ನಮ್ಗೆ ಉಳುಕ್ ಬೇಕಾಗ್ತದೆ 80% ಬೇಕು ಇಮ್ಯುನಿಟಿ. 28 degrees ಟೆಂಪರೇಚರ್ ಬೇಕು ನಾವ್ ಅದನ್ನ ಅವಾಗ ಮೇಂಟೈನ್ ಮಾಡಕ್ ಆಗೋದಿಲ್ಲ. ವಾತಾವರಣ 100% ಇಮ್ಯುನಿಟಿ ಇದ್ದಾಗ ಅದನ್ನ ಹೆಂಗ್ ಕಳಿತೀರಿ ನೀವು? ಅದನ್ನ ಯಾವಾಗ ಕಡಿಮೆ ಆದ್ರೆ ನಾವು ಹೆಚ್ಚಿಗೆ ಮಾಡಬಹುದು. ಇಮ್ಯುನಿಫೈಯರ್ ಇರ್ತದೆ, ಇಮ್ಯುನಿಫೈಯರ್ ಚಾಲ್ ಮಾಡ್ತೀವಿ, ಹೆಚ್ಚಿಗೆ ಮಾಡ್ತೀವಿ ನಾವು ತೇವಾಂಶನ. ತೇವಾಂಶ ಜಾಸ್ತಿ ಇತ್ತಂದ್ರೆ ಕಡಿಮೆ ಹೆಂಗ್ ಮಾಡ್ತೀರಿ? ಅಂದ್ರೆ ಒಂಥರ ರಿಸ್ಕ್ ಇದ್ದಂಗ. ಅದು ರಿಸ್ಕ್ ಐತೆ. ಆಮೇಲೆ ಮೊಟ್ಟೆಗಳು ಒಮ್ಮೆ ಏನೋ ಗ್ರೇನೇಜ್ ಸರಿ ಕೊಟ್ಟಿರಂಗಿಲ್ಲ, ಅವು ಏನಾದ್ರು ಫೇಲ್ ಆಗ್ತಿರ್ತಾವ. ಆಮೇಲೆ ಇಡೀ ಲಾಟ ಚೆಲ್ಬೇಕಾಗ್ತದೆ ಅವಾಗ ನಾವು. ಆಮೇಲೆ ರೈತರು ಏನಂತಾರ, ಅವ್ರು ಇಂಡೆಂಟ್ ಮಾಡಿವಿ ನೀವು ಕೊಡ್ಲಿಲ್ಲ, ರೈತರು ಅಂತ ಹಂಗ ಮಾಡಿಕೊಟ್ರಿ, ಬೆಳೆ ಹಿಂಗ್ ಮಾಡಿಕೊಟ್ರಿ ಅಂತ ಅವ್ರದೊಂದು ದೂರ ಆಗುತ್ತ, ದೂರ ಕೊಡ್ತಾರ. ಮತ್ತೆ ಈಗ ಚಾಕಿ ಸಾಕಾಣಿಕೆದಾರರಿಗೆ ಇಲಾಖೆಯಿಂದ ಏನಾದ್ರೂ ಪ್ರೋತ್ಸಾಹ ಸಿಗುತ್ತಾ ಇರುತ್ತಾ ಏನಾದ್ರೂ ಮಾಡ್ಲಿಕ್ಕೆ ಚಾಕಿ ಸಾಕಾಣಿಕೆ, ತಮಗೆ ಸೌಲಭ್ಯಗಳು ಸಿಗ್ತಾವ ಇಲಾಖೆಯಿಂದ? ಅವ್ರೆಲ್ಲ ಈಗ ಇಲಾಖೆಲಿಂದ ಅದಾವ್ರಿ ಚಾಕಿ ಸಾಕಾಣಿಕೆ ವ್ಯವಸ್ಥೆ ಮಾಡೋದಿಲ್ಲ ಅದಾವ. ಆದ್ರ ಯಾರು ನಮ್ ರೈತರು ಜಿಲ್ಲಾದಾಗ ಯಾರು ಮಾಡಿಲ್ಲ, ಒಬ್ರು ಮಾಡಿದ್ರಲ್ಲಿ ಅವ್ರು ಫೇಲ್ ಆಗ್ತದೆ ಬಿಟ್ಬಿಟ್ರು ಕೈ. ನಮ್ಮ ರಾಯಚೂರು ಜಿಲ್ಲಾದಾಗ ಇರೋದು ನಮ್ದು ಒಂದೇ ಚಾಕಿ ಸೆಂಟರ್. ಟ್ರೈನಿಂಗ್ ಹೋಗಿ ಬಂದಾರ ಅವ್ರು ಯಾರಿಗೆ ಮಾಡಕ್ ಆಗಿಲ್ಲ. ನಮ್ದು ಒಂದೇ ಇರೋದು ಈಗ 12 ವರ್ಷ 10 ವರ್ಷ ಆಯ್ತು ನಾವು ಮಾಡಕ್ ಹಚ್ಚ. ಈಗ ಕುರಿ ಸಾಕಾಣಿಕೆಗೆ ಯಾಕೆ ಬಂದಿರ್ತಾವು? ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡಿವಿ ಅಂತಂದ್ರೆ ಅದರಿಂದ ಯಾವ ರೀತಿ ಲಾಭ ಪಡ್ಕೋತಾ ಇದ್ದೀರಿ, ಏನ್ ಅನ್ಸ್ತದೆ ನಿಮ್ಗೆ ಅದ್ರ ಬಗ್ಗೆ? ಕುರಿದನು ಒಳ್ಳೆ ಲಾಭದಾಯಕ ಬೆಳೆಯೋದು. ಮತ್ತೀಗ ನಮ್ಮಲ್ಲೇ ಈಗ ಸೊಪ್ಪು ಬರ್ತದೆ, ರೇಷ್ಮೆ ಸೊಪ್ಪು, ಅದ್ರದ್ದು ಉಪಯೋಗ ಆಗ್ತದೆ ನಮ್ಗೆ ಕುರಿಗೆ ಆಡಿಗೆ ದನಕ್ಕೆ ಹಾಕ್ತಿವಿ. ಆಮೇಲೆ ಹೆಚ್ಚು ಈ ಹೈನುಗಾರಿಕೆಗಿಂತ ಸ್ವಲ್ಪ ಕುರಿ ಸಾಕಾಣಿಕೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ಹಗರ ಅನಿಸ್ತದ ಅದು ಕೆಲಸ ಹೈನುಗಾರಿಕೆ ಕೆಲಸ ಬಹಳ ಬಹಳ ಆಗ್ತದೆ. ಅದಕ್ಕೆ ಮೊದಲ ಅದ ಶೆಡ್ ಇತ್ತು ನಮ್ದು, ದೊಡ್ಡದೊಂದು ಹೈನುಗಾರಿಕೆ ಮಾಡಿದ್ವಲ್ಲ, ದೊಡ್ಡ ಪ್ರಮಾಣದಾಗ ಮಾಡಿದ್ವಿ ಅವಾಗ. 150 liter ಹಾಲು ಬರ್ತದೆ ಒಂದಿನಕ. ನಮಗೆ ಸ್ವಲ್ಪ ಅವಾಗ ಅದು ಬಹಳ ಮಾರ್ಕೆಟ್ ಸಮಸ್ಯೆ ಆಗ್ತಿ, ಹಂಗಾಗಿ ನಾವು ತೆಗೆದಿವಿ ಅವಾಗ ಅಂತ ಹಾಲಿಂದ ತೆಗೆದು ಆ ಶೆಡ್ಡನ್ನ ಇದನ್ನ ಕುರಿ ಸಾಕಾಣಿಕೆ ಉಪಯೋಗ ಮಾಡಿದ್ವಿ. ಹೇಗೆ ಕುರಿ ಸಾಕಾಣಿಕೆ? ಏನು ಟಗರು ಮರಿ ಸಾಕಾಣಿಕೆ ಮಾಡ್ತಾ ಇದ್ರ ತಾವು? ಹೇಗೆ ಕುರಿನ ಎಲ್ಲ ಕುರಿಗಳು ತರ್ತಾರೆ, ಆಮೇಲೆ ಅವನ್ನೆಲ್ಲ ಈ ಟಗರ ಬಂದು ಏನಾದ್ರೆ ಅವ್ರೆ ಈಗ ಒಂದ್ ಎರಡೆರಡು ತಿಂಗಳಾದ್ಮೇಲೆ ಒಂದ್ 5,000 ರೂಪಾಯಿ ಒಂದು ಟಗರ್ ಇಲ್ಲೇ ಸಾಕಾರ ಹೋಗಿ ಬರ್ತಾರೆ. ಅವ್ರು ಹೋಯ್ತಾರೆ ಏನ್ ಹೆಣ್ಣು ಮರಿ ಏನೇನಾದ್ರು ನಾವು ಉಳಿಸಿಕೊಂಡು ನಾವು ಮತ್ತೆ ಬೆಳೆಸ್ತು ಬರ್ತೀನಿ. ಮತ್ತೆ ಕುರಿ ಜೊತೆ ಆಡುಗಳನ್ನು ಮಾಡಿರೇನು ಆಡು ಸಾಕಾಣಿಕೆ? ಆಡು ಜೊತೆಗೆ ಒಂದು 25 ಅದವ್ರು ಆಡು. ಯಾವ ತಳಿ ಆಡುಗಳನ್ನ ಹಾಕಿರಿ? ಯಾವ ತಳಿ ಆಡುಗಳು? ಕಿರಾಯಿ ಹೇಗೆ ಮರಿಗಳು ಎರಡೆರಡು ಮರಿ ಇಳಿತಾವ? ಎರಡೆರಡು ಮರಿ ಇಳಿತಾವ, ಆದ್ರೆ ಇನ್ನೇನು ಅದು ಸ್ವಲ್ಪ ಬಾಳ ಒಡೆಯಾಡ ಪ್ರಾಣಿ ಅದು. ಅದಕ್ಕ ಎಲ್ಲ ಗಿಡ ಗಂಟಿ ಆಮೇಲೆ ಬಾಳ ಬೇಕ ಅದಕ್ಕ. ಆಮೇಲೆ ಒಂದ್ ಕಡೆ ನಿಮ್ದು ನಿಲ್ಲಂಗಲ್ಲ, ಅದಕ್ಕ ಒಂದ್ ಕುರಿಗಳಿಗೆ ಅದಕ್ಕ ತಾಳ ಮೇಳ ಬೀಳಂಗಲ್ಲ. ಸಪರೇಟ್ ಆಗಿ ಇರ್ಬೇಕು. ಹೌದು, ಇದು ಕುರಿ ನೆಲ ಬೇಕಿತ್ತಿದೆ. ಹೌದು, ಇದು ಗಿಡ ಗಂಟಿ ಈಗ ಬೇಕಿತ್ತಿದೆ ಆಡು. ಹೌದೌದು, ಅದಕ್ಕ ಅದಕ್ಕ ತಾಳ ಬೀಳಂಗಿಲ್ಲ. ಆದ್ರೂ ನಾವ್ ಒಂದ್ 25 ಇಟ್ಕೊಂಡಿವಿ. ಅದು ನಾವ್ ಸ್ವಲ್ಪ ಕಡಿಮೆ ಮಾಡಿ ಅವ್ ಬರೀ ಕುರಿಗೆ ಪೂರ್ತಿ ಕುರಿನ ಸಾಕೋಣ ಅಂತ ವಿಚಾರ ಮಾಡಿದ್ವಿ. ಅಂದ್ರೆ ನಿಮ್ ವಿಚಾರದಲ್ಲಿ ಕುರಿ ಸಾಕಾಣಿಕೆ ಒಳ್ಳೆ ಲಾಭ ಬರ್ತಾ ಇದೆ? ಲಾಭ ಬರ್ತದೆ, ಗೊಬ್ಬರ ಆಗುತ್ತ. ಹೌದೌದು, ಈಗ ಕುರಿ ಗೊಬ್ಬರ ಆಗ್ಲಿ ಎಂಡೆ ಗೊಬ್ಬರ ಕೊಂಡಂಗಿಲ್ಲ, ಅದೆಲ್ಲ ಇದ್ರಲ್ಲಿ ನಮ್ಮ ಮನೆಯೊಳಗೇನು ಉತ್ಪನ್ನ ಆಗತ್ತಲ್ಲ ಎರೆಹುಳದ ಗೊಬ್ಬರ ಎಲ್ಲ ನಮ್ಮ ತೋಟದಲ್ಲಿ ಎಷ್ಟು ನಮ್ಗ ಸುಮಾರು ಒಂದು 100 ಟ್ಯಾಕ್ಟ್ರಿ ಬರ್ತದೆ ಒಂದು ವರ್ಷಕ್ಕ. ಓಹ್, ಅಷ್ಟು ಗೊಬ್ಬರ ಬರ್ತದೆ ನಿಮಗೆ? ಅಷ್ಟು ಗೊಬ್ಬರ ಬರ್ತದೆ ನಮ್ಮೆಲ್ಲ, ನಮ್ದು 25 ಎಕರೆಗೆ ನಮ್ದು ಗೊಬ್ಬರ ಹತ್ರ ಹೋಗುತ್ತೆ. ಅಂದ್ರೆ ಫುಲ್ ಸಾವಯವ ಗೊಬ್ಬರ ಹಾಕ್ಬಿಡ್ತೀರಿ ನೀವು ಇಡೀ ತೋಟಕ್ಕೆಲ್ಲ 25 ಎಕರೆಗೆ? ಸಾವಯವ ಗೊಬ್ಬರ ಎಲ್ಲ ಗೋವಾಮೃತ ಜೀವಾಮೃತ ಮತ್ತೆ ಆಮೇಲೆ ಇದೆಲ್ಲ ಇಂಥವನ್ನ ಮಾಡಿ ನಾವು ಇಲ್ಲಿ ಬೆಳೆಸಕ್ ಇಚ್ಚಿವಿ. ಎಲ್ಲ ರೇಷ್ಮೆ ರಾಸಾಯನಿಕ ಗೊಬ್ಬರ ಜಾಸ್ತಿ ಕೊಟ್ರ ಅದಕ್ಕ ಉಳುಕಿನ ಎಫೆಕ್ಟ್ ಆಗುತ್ತದೆ. ಅದ್ರ ಕ್ರಮೇಣ ರಾಸಾಯನಿಕ ಗೊಬ್ಬರನ ಎಲ್ಲ ಈ ಮರಗಡ್ಡೆ ಪದ್ಧತಿಗೆಲ್ಲ ನಿಲ್ ಮಾಡಿಬಿಟ್ಟಿವಿ. ಮರಗಡ್ಡೆ ಪದ್ಧತಿ ರಾಸಾಯನಿಕ ಗೊಬ್ಬರ ಕೊಡಲ್ಲ ಅದಕ್ಕ. ಇದಕ್ಕ ಈಗೇನ್ ಸಿಂಗಲ್ ಸಾಲ್ ಎಲ್ಲ ಮಾಡಿವಲ್ಲ ಸ್ವಲ್ಪ ಕೊಡ್ತು ಸ್ವಲ್ಪ ಪ್ರಮಾಣದಾಗ, ಅದನ್ನ ನಿಲ್ಸಂತ ಹೇಳಕ್ಕಿನ್ ನಾನೆಲ್ಲ ಒಟ್ಟು ನಮ್ಮ ಹುಡುಗರಿಗೆ ಬರೇ ಸಾವಯವದಾಗ ಮಾಡ್ರಿ. ಗೋವಾಮೃತ ಜೀವಾಮೃತ ಆಮೇಲೆ ಸ್ವಲ್ಪ ಇದೆಲ್ಲ ಎರೆಹುಳು ಗೊಬ್ಬರ ಇಂಥವೆಲ್ಲ ಕೊಟ್ಟು ಅದನ್ನೆಲ್ಲ ಪೂರ್ತಿ ಸಾವಯವಕ್ಕ ಇದು ಮಾಡಿಸ್ಬಿಡ್ರಿ ಅಂತ ಹೇಳಕ್ಕಿ ಮಾಡ್ಸಕ್ಕಿಲ್ಲ. ಈಗ ತಾವು ಪೇರು ಗಿಡಗಳನ್ನ ಹಚ್ಚಿವಿ ಅಂತಂದ್ರೆ ಪೇರು ಯಾವ ತಳಿ ಹಾಕಿರಿ, ಹೇಗೆ ಬರ್ತಾ ಇದೆ ಇಳುವರಿ ಈ ಭಾಗದಲ್ಲಿ ನಿಮ್ಮ ತೋಟದಲ್ಲಿ ಇಳುವರಿ ಅದು ಹೇಗಿದೆ? ಪೇರು ನಮ್ದು ಮರ ಪದ್ಧತಿ ಅಂದ್ರೆ 20 ಫೀಟ್ಗೆ ಒಂದು ಹಚ್ಚಿವಿ ನಾವು, ಅದನ್ನ 12 ವರ್ಷ ಹೆಚ್ಚಿ 12-13 ವರ್ಷ ಹೆಚ್ಚಿ. ಅದು ಲಕ್ಷ್ಮ 49 ಅದು ಧಾರವಾಡ ಯೂನಿವರ್ಸಿಟಿ ಅಲ್ಲಿ ಸಸಿ ಮಾಡಿದ್ರು ಅವಾಗ ತಂದು ಹಚ್ಚಿದ್ದೆ ನಾನು. ಅದನ್ನ ನಾವು ಸ್ವಂತ ಬೆಳೆ ಅದನ್ನ ನಿರ್ವಹಣೆ ಮಾಡಕ್ ಆಗಲ್ಲ ನಮ್ಗ. ಒಂದು ಹುಣಸಿ ಗಿಡ ಒಂದು 40-50 ಹುಣಸಿ ಗಿಡ ಅದಾವ, ಅದೇ 2 ಎಕರೆ ಪೇರಲ ಗಿಡ, ಅವೆಲ್ಲ 2 ಸೇರಿ 320,000 ರೂಪಾಯಿ ನಾನು ಕಾಂಟ್ರಾಕ್ಟ್ ಕೊಟ್ಬಿಟ್ಟಿನಿ. ಓ, ವರ್ಷ ಕೊಟ್ಬಿಡ್ತೀನಿ ನೀವು? ಅದನ್ನ ಕೊಟ್ಬಿಡ್ತೀವಿ, ಮೇಂಟೆನೆನ್ಸ್ ಎಲ್ಲ ನಾವು ಮಾಡ್ತೀವಿ. ಅದಕ್ಕೆ ಅವ್ರಿಂದ ಔಷಧಿನ ಏನು ಸ್ಪ್ರೇ ಮಾಡಂಗಿಲ್ಲ ಅವು ಪೇರಲ ಗಿಡಕ್ಕ. ಬರೇ ಇದನ್ನ ಮೂವಕ್ಕ ಬಲಿ ಇಟ್ಟು ಬಿಡ್ತೀವಿ, ಒಂದು ಹಣ್ಣಿನ ನೊಣ ಬರ್ತ ಹಣ್ಣಿನ ನೊಣಕ್ಕ ಮೂವಕ್ಕ ಬಲಿ ತಂದು ಕಟ್ಟಿ ಬಿಡ್ತೀವಿ ಅವಕ್ಕ. ಅದು ಮೂವಕ್ಕ ಬಲಿ ಗಂಟ ಎಲ್ಲ ಬಿಂದು ಸತ್ತು ಹೋಗುತ್ತದೆ, ಅಂದ್ರೆ ಮಲ್ಟಿಪ್ಲೈ ಆಗೋದು ಕಡಿಮೆ ಆಗ್ಬಿಡುತ್ತೆ, ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ. ಅದ್ರಲ್ಲೇ ನಿಯಂತ್ರಣ ಮಾಡ್ತೀವಿ ನಾವು, ಯಾಕಂದ್ರೆ ಔಷಧ ಹೊಡೆಯಂಗಿಲ್ಲ ಅದಕ್ಕೆ. ಅದ್ರ ಸಾವ ಏನು ರಾಸಾಯನಿಕ ಗೊಬ್ಬರ ಸ್ವಲ್ಪ ಕೊಡ್ತಾರೆ ಹುಡುಕ ಇದಕ್ಕ ಗಿಡಕ್ಕೆ ಗಿಡಕ್ಕ ಆಮೇಲೆ ಕುರಿ ಗೊಬ್ಬರ ಹಾಕ್ತಿವಿ, ಎರೆಹುಳು ಗೊಬ್ಬರ ಹಾಕ್ತಿವಿ ಸ್ವಲ್ಪ. ಅದನ್ನ ಅದನ್ನ ನೈಸರ್ಗಿಕವಾಗಿ ನಮ್ಮ ರಾಸಾಯನಿಕ ಗೊಬ್ಬರ ಅದನ್ನ ಕಡಿಮೆ ಮಾಡೋದನ್ನ ಹೇಳಿ ನಾನು. ಪೇರು 2 ಎಕರೆದಲ್ಲಿ ಇದೆ ತಮ್ದು? 2 ಎಕರೆ ಇದೆ. 2 ಎಕರೆ 2 ಎಕರೆದಲ್ಲಿ 3 ಲಕ್ಷ ಆದಾಯ ಬರ್ತಾ ಇದೆ ತಮ್ಗೆ. 320,000 ರೂಪಾಯಿ ಹುಣಸಿ ಗಿಡ ಎಲ್ಲ ಸೇರಿ ಕೊಟ್ಟಿವಿ, 2 ಕೊಡ್ತಾ ಇದ್ದೀರಿ. 1 ವರ್ಷಕ್ಕೆ. ಈಗ ಹಾಲಿನ ಉತ್ಪಾದನೆ ಮಾಡ್ತಾ ಇದ್ರಿ ಗೌಡ್ರೆ, ಏನಾದ್ರು ಹೈನುಗಾರಿಕೆ ಇದೆಯಾ ನಿಮ್ದು? ಇದನ್ನ ಗೀರ್ ತಳಿ ಆಕಳುಗಳದಾರ 3 ಆಕಳ. ಅವನ್ನ ನಾವು ಜೀವಾಮೃತಕ ಗೋವಾಮೃತಕ ಉಚ್ಚಿ ಎಲ್ಲ ಇದನ್ನ ಬಳಸ್ತೀವಿ ಎಲ್ಲ ಇದಕ್ಕ ಇದ್ರದ್ದು ಸಗಣಿ ಆಮೇಲೆ ಅದ ಮತ್ತೆ ಆಮೇಲೆ ಇದು ಮೂತ್ರ ಬಳಸ್ತೀವಿ. ಆಮೇಲೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಲು ಉಳಿಸಿರ್ತೀವಿ. ನಮ್ಮಲ್ಲಿ ಹಾಲು ಉತ್ಪಾದಕರ ಸಂಘ ಐತೆ, ಆ ಸಂಘಕ್ಕ ಅದನ್ನ ಹಾಕ್ತಿವಿ ಉಳಿದ ಹಾಲು. ಹೇಗೆ ಗಿರ್ ಆಕಳ ತಳಿಗಳು ಹಾಲು ಚೆನ್ನಾಗಿ ಮೇಯಿಸಿದ್ರೆ ಉತ್ಪಾದನೆ ಎಷ್ಟು ಕೊಡ್ತಾವ? ಈಗ ಒಂದ್ ಆಕಳ ಐತೆ ಅದಕ್ಕೆ ಮುಂಜಾನೆ 4 ಲೀಟರ್ ಸಂಜೆಗೆ 4 ಲೀಟರ್ ಕೊಡ್ತದ. 8 ಲೀಟರ್ ಕೊಡ್ತದ? 8 ಲೀಟರ್ ಕೊಡ್ತದೆ. ಆಮೇಲೆ ಒಂದು 3 ಲೀಟರ್ ಕೊಡೋದ ಎರಡು. ಒಂದ್ ಆಕಳ 3 ಲೀಟರ್ ಕೊಡ್ತಾವ ಮುಂಜಾನೆ 3 ಸಂಜೆಗೆ 3. ಈಗ ಒಂದ್ 2 ಸಣ್ಣ ಹೆಣ್ಣುಗಾರ ಅದಾವ, ನಾವು ಬೆಳಿಬೇಕು, ಬೆಳೆದ್ಮೇಲೆ ಅವು ಬೇಸಾತವ. ಮೊದಲೇನ ನಾವು ನಮ್ಮ ಹೆಚ್ಚಪ್ಪ ಆಕಳ ಅವು ಇವೆಲ್ಲ ಇದ್ವು, ಅವೆಲ್ಲ ಕ್ರಮೇಣ ಕಡಿಮೆ ಮಾಡಿ ಅವ್ರೆ ನಮ್ಮ ದೇಶಿ ಆಕಳನ ಇಟ್ಕೊಂಡ್ ಹೆಚ್ಚು ಗಿರ್ ತಳಿ ಇಟ್ಟಾಕಲ್ಲ. ಈಗ ಏನ್ ಅನಿಸ್ತದೆ ನಮಗೆ ಗಿರ್ ಆಕಳ ತಳಿಗೆ ನೋಡಿದ್ರೆ, ನಮ್ಮ ದೇಶಿ ಆಕಳಗಳು ಅಂದ್ರೆ ಈ ಜವಾರಿ ಆಕಳ ಮತ್ತು ಹೆಚ್ಚಪ್ಪ ಇವೆಲ್ಲ ನೋಡಿದ್ರೆ ಇದು ಚಲೋ ಅಂತ ಚೆನ್ನಾಗಿ ಅನಿಸ್ತದೆ ನಿಮ್ಗೆ? ಈಗ ಅದ್ರದ್ದು ಏನ್ ಹೇಳ್ತಾರ ಕೆಲವು ಜನ, ಮತ್ತೆ ಅದನ್ನ ಹೆಚ್ಚಪ್ಪ ಆಕಳ ಹಾಲ ಅಷ್ಟು ಪೋಷಕಾಂಶ ಇರಂಗಿಲ್ಲ ಅದ್ರಾಗ. ಇವು ನಮ್ಮ ದೇಶಿ ಆಕಳ ಏನದಾವಲ್ಲ, ಈ ದೇವಣಿ ಆಯ್ತಿ ಆಮೇಲೆ ಈ ಓಂಗಲ ಆತ ಆಮೇಲೆ ಇದು ಗೀರ್ ತಳಿ ಆಮೇಲೆ ಜಾರ್ಪಾಕರ್ ಅಂತ ಬರ್ತಲ್ಲ. ಹೌದು, ಅವೆಲ್ಲ ಅಷ್ಟು ಬಾಳ ನಮ್ ದೇಶಿ ಆಕಳ ಒಳ್ಳೆಯ ಹಾಲು, ಬಾಳ ಶ್ರೇಷ್ಠವಾದ ಹಾಲು ಅಂತ ವಿಜ್ಞಾನದಿಂದ ಕಂಡು ಬಂತು ಅಂತ ಹೇಳ್ತಾರ ನೋಡಿ, ಕೇಟು ಹಾಲು ಅಂತಾರ ಅದಕ್ಕೆ. ಇದ್ವಾಲ್ ಅಂತ. ಇದೆಲ್ಲ ಮತ್ತೆ ಈಗ ದೇಶಕ್ಕೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಹಾಲು ಉತ್ಪಾದನೆ ಅಷ್ಟು ಆಗಲಾರ್ದಕ್ಕೆ ಮತ್ತೆ ಎಚ್ ಎಫ್ ಎಲ್ಲ ಜರ್ಸಿ ತಂದು ಮತ್ತೆ ಎಲ್ಲ ಅದ್ರದ್ದು ಹಾಲು ಜಾಸ್ತಿ ಆಗ್ತತೆ ಹೋಗ್ತಾವ ಎಲ್ಲ. ಈಗ ತಗೊಂಬಂದ್ರಿ ತಾವು ಎಲ್ಲಿಂದ ತಗೊಂಬಂದ್ರಿ? ಅದ್ರಲ್ಲಿ ಮಸ್ಕೆಗೆ ಒಂದ್ ತಂದೆ, ಒಂದ್ 35,000 ಕೊಟ್ಟು ತಂದೆ, ಅದು 4 ಲೀಟರ್ ಇಟ್ಟಿದ್ರಿ ಮುಂಜೆ 4 ಸದಿಕ್ 4. ಒಂದ್ 60,000 ರೂಪಾಯಿ ಕೊಟ್ಟು ತಂದ್ವಿ, ಅದು 3 ಲೀಟರ್ ಕೊಡಕತ್ತೈತೆ ಅಲ್ಲಿ. ಇದ್ರಾಗ ಶಿನ್ನೂರ್ ಕ್ಯಾಬ್ನೆಟ್ ತಗೊಂಡಿದ್ವಿ ಶಿನ್ನೂರ್. ಈಗ ಒಂದೇನೈತೆ ಇಲ್ಲಿ ಲೋಕಲ್ ತಗೊಂಡಿದ್ರು ನಮ್ ಆಕಳ ಇತ್ತದ, 3 ಆಕಳ ಅದಾವ ಈಗ. ಅದ್ರ ಜೇ ಅದ್ರ ಅದ್ರ ರೊಟ್ಟೆ ಕುತ್ಕೊಂಡು 2 ಅಮ್ಮ ಈಗ ಮುಣಕಡವ ಅಲ್ಲಿ ಇನ್ನೊಂದ್ ವರ್ಷ ಮತ್ತೆಂತ ಅವನು. ಈಗ ನಮ್ ಮನೆಗೆ ಏನು ಸರೋಗ್ತದೆ ಹಾಲು ಹೆಚ್ಚಿಗೆ ಆದ್ರೆ ನಾವು ಸಂಖ್ಯೆ ಆಗ್ತೀವಿ ಅಷ್ಟೇ. ಒಳ್ಳೆ ರೀತಿಯಿಂದ ಆಗತ್ತೆ, ಮತ್ತು ಒಳ್ಳೆ ಗೊಬ್ಬರನು ಬರ್ತದೆ ನಿಮಗೆ. ಅದ್ರದ್ದು ಬ್ಯಾಕ್ಟೀರಿಯಾ ಜಾಸ್ತಿ ಇರ್ತವೆ ಹಾಲಿನಲ್ಲಿ, ಪೌಷ್ಟಿಕಾಂಶ ಹಾಲು ಇರ್ತವೆ, ದೇಸಿ ಆಕಳುಗಳೆಲ್ಲ ಅಂತ ಹೇಳ್ತಿರ್ತಾರೆ ವಿಜ್ಞಾನಿಗಳು. ನಾವು ಸ್ವಂತ ರೈತರಾದ್ರೆ ಮನೆಗೆ ನಾವು ಕಟ್ಕೊಂಡು ಈಗ ನಾವು ಈಗ ಒಳ್ಳೆ ಹಾಲು ನಮ್ಗೆ ನಮ್ಮ ಕುಟುಂಬಕ್ಕೆ ಅನುಕೂಲ ಆಗುತ್ತಲ್ಲ. ಜೀವಾಮೃತಕ್ಕೆ ಬಹಳ ಅವಶ್ಯಕ ಅಂತ ಹೇಳ್ತಾರೆ. ಒಳ್ಳೆ ಒಂದು ಗೋಮೂತ್ರ ಗೋಮೂತ್ರ ನಮ್ ದೇಶಿ ಆಕಳದಾಗ ಏನೈತಲ್ಲ ಅದು ಬಹಳಷ್ಟು ಬ್ಯಾಕ್ಟೀರಿಯಾಗಳು ಇರ್ತಾವ, ಅವೆಲ್ಲ ಜೀವನ ಇದನ್ನ ಬೇಗ ಭೂಮಿ ಫಲವತ್ತತೆ ಕೊಡುತ್ತಂತ ಹೇಳ್ತಾರೆ. ಈಗ ತಾವು ರೇಷ್ಮೆ ಗೂಡು ಪ್ರತಿ ಒಂದು 100 ಮೊಟ್ಟೆಗೆ ಎಷ್ಟು ಇಳುವರಿ ತೆಗಿತಾ ಇದ್ದೀರಿ? ರೇಷ್ಮೆ ಸಾಕಾಣಿಕೆ ಇಳುವರಿ ಎಷ್ಟು ಬರುತ್ತೆ ನಿಮ್ದು ಒಂದು 100 ಮೊಟ್ಟೆಗೆ? ಇಳುವರಿ ನೋಡ್ರಿ, 100 ಲೇಖಿ 100 ಕೆಜಿ ಬರ್ಬೇಕದು. ನಮ್ಮೆಲ್ಲ ನಾವು 100 ಕೆಜಿ ತೆಗಿತೀವಿ ನಾವು. 100 ತನ ಬರ್ತಾ ಇದೆ ನಿಮ್ದು? 100 ಬರ್ತದೆ. ಯಾಕಂದ್ರೆ ಸೊಪ್ಪಿನ ಗುಣಮಟ್ಟ ಹೆಂಗಿರ್ತದೆ, ಸೊಪ್ಪು ನೀವು ಇವು ಗಿಡಗಳ ಸಂಖ್ಯೆ ಎಷ್ಟು ಕಮ್ಮಿ ಆಗ್ತಾವ ಸೊಪ್ಪು ಕ್ವಾಂಟಿಟಿ ಬರ್ತದೆ ಗುಣಮಟ್ಟ. ಗುಣಮಟ್ಟ ಬರುತ್ತೆ ಸೊಪ್ಪು. ನೀವು ಗಿಡಗಳ ಸಂಖ್ಯೆ ಜಾಸ್ತಿ ಮಾಡಿದ್ರಿಂದ ಸೊಪ್ಪು ಗುಣಮಟ್ಟ ಬರಲ್ಲ. ಹಂಗಾಗಿ ನಾವು ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟಿವಲ್ಲ. ಈಗ ಪ್ಲಾಂಟೇಶನ್ ಗೆ ಈ ಮರಗಿಡ ಪದ್ಧತಿನ ಮಾಡ್ತಾ ಇದ್ದಿರ್ತಾವ? ಮರಗಿಡ 400 ಗಿಡ ಕೂತಾವು, 420. ಮತ್ತೆ ಈಗ ಅದ್ರದ್ದು ಕ್ವಾಲಿಟಿ ಇರ್ತದೆ ಸೊಪ್ಪು, ಅದಕ್ಕೆ 100 ಬರ್ತದೆ, 100 ಲೇಖಿ 100 ಕೆಜಿ ಕೂಡ ಬರ್ತದೆ. ಮತ್ತೆ ಚೆನ್ನಾಗಿ ನೀವು ಬೆಳಿತಂದ್ರೆ 100 ಲೇಖಿ 100 ಕೆಜಿ ಕೂಡ ಬರ್ತದೆ. ಇವರು ರೈತರು ಏನ್ ಮಾಡ್ತಾರ, ಈಗ ಕೆಲ ಮಂದಿ ಜೋಡಿ ಸಾಲ ಹಚ್ಚಾರ, ಕೆಲ ಮಂದಿ ಈಗ 3x3 ಹಚ್ಚಾರ. ಅವೆಲ್ಲ ಗಿಡಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಾವ ಅಷ್ಟು ಗೊಬ್ಬರ ಕೊಡಕ್ ಆಗಲ್ಲ ಇವ್ರಿಗೆ, ಅದು ಕ್ವಾಲಿಟಿ ಬರಗಲ್ಲ ಸೊಪ್ಪು. ಹಂಗಾಗಿ ಇಳುವರಿ ಕಮ್ಮಿ ಆಗ್ಬಿಡುತ್ತೆ, 100 ಕೆ 70 ಕೆಜಿ ಹಿಂಗ್ ಬೆಳಿತಾರ ಅವರು. ಅಂದ್ರೆ ನಿಮ್ಮ ಅಂದ್ರೆ ಗುಣಮಟ್ಟ ಸೊಪ್ಪಿನ ಗುಣಮಟ್ಟ ಜಾಸ್ತಿ ಆಗ್ಬೇಕಾದ್ರೆ ಡಿಸ್ಟೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು. ಜೊತೆಗೆ ಬಹಳಷ್ಟು ರೈತರು 8 ಹತ್ತಾರ, 10 ಹತ್ತಾರ, ಆಮೇಲೆ ಈಗ 9-3 ಮಾಡ್ತಾರ, 8-3 ಮಾಡ್ತಾರ. ಈ ರೀತಿ ಗಿಡಗಳ ಎಲ್ಲ ಈ ಮೊದಲ ಜೋಡಿ ಸಾಲ ಪದ್ಧತಿ ಯಾರು ಹೋಗಿಲ್ಲ, ಈಗ ಅದೆಲ್ಲ ಕೈ ಬಿಡಾಕತ್ತಾರೆ. ಎಲ್ಲ ಪದ್ಧತಿ ಚೇಂಜ್ ಮಾಡ್ಯಾರ, ಎಲ್ಲ ಈಗ ಗಿಡಗಳ ಸಂಖ್ಯೆ ಬಹಳ ಕಡಿಮೆ ಮಾಡಕತ್ತಾರೆ. ಮರಗಿಡ ಪದ್ಧತಿ ಕೆಲವೊಂದ್ ಕಡೆ ರೈತರು ಅಲ್ಲಲ್ಲೇ ಪ್ಲಾಂಟೇಶನ್ ಮಾಡ್ತಿದ್ದಾರೆ. ಮರಗಿಡ ಪದ್ಧತಿ ಈಗ ಅದ್ರ ಕೋಲಾರ ಜಿಲ್ಲೆಯಲ್ಲಿ ಮೊದಲು ಬಂತದ. ಅಲ್ಲಿ ನೀರಿನ ಅಭಾವ ಐತಲ್ಲ ಬಹಳ, ನೀರು ಒಣ ಬೇಸಾಯಕ್ಕೆ ಬೆಳೆಯಕ ಅದನ್ನ ಅಲ್ಲೇ ರೈತರು ಅದ್ರ ಮನಸ್ಸು ಮಾಡಿ ಅಲ್ಲೇ ಮಾಡಿದ್ರ ಅದನ್ನ ಫಸ್ಟ್ ಗೆ. ಆಮೇಲೆ ನೀರಿನ ಅವಶ್ಯಕತೆ ಕಮ್ಮಿ ಇರುತ್ತೆ ಬಹಳ. ಈಗ ಎಕರೆಕ 420 ಗಿಡ ಕೂಡ್ತಾವಲ್ರಿ, ಹಂಗಾಗಿ ಸ್ವಲ್ಪ ಅದಕ್ಕೆ ನೀರಿಂದ ಒಂದ್ ಸ್ವಲ್ಪ ಇದ್ರು ಡಿಪ್ಪಿನ ಮೇಲೆ ಮುಖಾಂತರ ನಡೀತಿದ್ದೆ. ಆಮೇಲೆ ಮರ ಪದ್ಧತಿ 10 ಆದ್ರೂ 4 ಫೀಟ್ ಹಾಕುವ ಆಳ ತೋಡ್ಬೇಕಂದ ತೆಗ್ದು 4 ಫೀಟ್ ತೋಡಿದ್ರೆ ಅದಕ್ಕೆ 1.5 ಫೀಟ್ ಮಣ್ಣು ಹೊರಗೆ ತೆಗ್ದಾಕ್ಬೇಕು, 1.5 ಫೀಟ್ ಅಲ್ಲೇ ಸೆಟಲ್ ಮಾಡ್ಬೇಕು ಜೆಜಿಬಿಲಿ ಭೂಮಿನ. ಅಲ್ಲಿಂದ ಪ್ಲಾಂಟೇಶನ್ ಮಾಡ್ಬೇಕು. ಮಾಡಿದ್ರೆ ಅದು ಈಗ ನಮ್ಮ ಹೊಲ್ದಾಗಿರೋದ್ 5-5.5 ವರ್ಷ ಆಯ್ತು ಈಗ ನಾವು ಪ್ಲಾಂಟೇಶನ್ ಮಾಡಿ. ಈಗ ಒಂದೊಂದ್ ಗಿಡ ಏನಿಲ್ಲಂದ್ರೆ ನಿಮ್ಗೆ ಒಂದ್ 200 ಲೇಖ ಮೀಟ್ ಐತಿ ಒಂದ್ ಎಕರೆ ನಮ್ಮ 200 ಮೊಟ್ಟೆ ಮೀಟ್ ಐತಿ. 200 ಮೊಟ್ಟೆ ಅಂದ್ರೆ 200 ಕೆಜಿ ಕೂಡ ಆಗುತ್ತೆ. ಸಾವಯವ ಗೊಬ್ಬರನು ಜಾಸ್ತಿ ಬಳಸ್ತಾ ಇದಿರ್ತಾವ? ಸಾವಯವ ಗೊಬ್ಬರ ಕಂಪ್ಲೀಟ್ ಆಗಿ ಸಾವಯವಕ್ಕೆ ನಾವು ಪೂರ್ತಿ ಕನ್ವರ್ಟ್ ಆಗಿತ್ತು ಈಗ. ಎಲ್ಲ ಪೂರ್ತಿ ಸಾವಯವಕ್ಕೆ ಮಾಡಕತ್ತೀವಲ್ಲ ಈಗ, ಇದನ್ನ ರಾಸಾಯನಿಕ ಪೂರ್ತಿ ಇಷ್ಟ ಬಿಡೋಣ ಅಂತ ಬಿಟ್ಟು ಮಾಡಿವಿ. ಎರೆಗೊಬ್ಬರ ಎಷ್ಟು ಉತ್ಪಾದನೆ ಮಾಡ್ತೀರಿ ಪ್ರತಿ ವರ್ಷಕ್ಕ? ಎರೆಗೊಬ್ಬರ ನಮ್ಮ ಮನೆಗಷ್ಟೇ ಉಪಯೋಗ ಮಾಡಿವಿ ಇಷ್ಟಿನ ನಾವು. ಮತ್ತೆ ಈಗೆಲ್ಲ ದಾಳಿಂಬೆ ಇತ್ತಲ್ಲ ಅದಕ್ಕೆ ಹಾಕ್ತಾರ, ನಮ್ಮ ಮನೆಗೆ ಹಾಕ್ತಾರ. ಒಂದು ಮತ್ತೆ ಎಷ್ಟು ಬಂದಷ್ಟು ನಾವು ಅದನ್ನ ಲೆಕ್ಕ ಇಟ್ಟಿಲ್ಲ ಆದ್ರೆ ನಮ್ಮ ಬರೀ ನಮ್ಮ ತೋಟಕ್ಕೆ ನೀವು ಮಾಡಕ್ಕೆ ಪ್ರಯೋಗಿತ್ತದ. ಮತ್ತೆ ಇನ್ನೇನು ಹೆಚ್ಚಿನ ಹೆಚ್ಚಿಗೆ ಹಾಕೊಂಡ್ರೆ ನೋಡೋಣ, ರೈತರಿಗೆ ಕೊಡೋಣ, ವಿಚಾರ ಮಾಡೋಣ ಬೇರೆ ರೈತರಿಗೆ ಮಾರಾಟ ಮಾಡೋಣ. ದಾಳಿಂಬೆ ಬಗ್ಗೆ ಏನನ್ಸ್ರಿ ಗೌಡ್ರಿ, ತಮ್ದು ದಾಳಿಂಬೆ ಯಾವ ರೀತಿ ಬರ್ತಾ ಇದೆ, ಲಾಭ ಅನಿಸ್ತಿದೆ ಹೇಗೆ ದಾಳಿಂಬೆ? ದಾಳಿಂಬೆ ಅದ ನಮ್ದು 1 ಎಕರೆ ಐತ್ರಿ. ಫಸ್ಟ್ ಬೆಳೆ ಒಂದು 24 ಲಕ್ಷದ ಆತು, ಎರಡನೇ ಬೆಳೆ ಒಂದು 60 ಟನ್ ಆತಿ, ಅದು ಅಣೆಕಲ್ ಮಳಿಗೆ ಸಿಕ್ಬಿಡ್ತಿ. ಅದ್ರಾಗ ಒಂದ್ 10 ಟನ್ ಹಣ್ಣು ಪೂರ್ತಿ ಕೆಸೋತಿ. ಬರೀ 50 ಟನ್ ಹಣ್ಣು ಮತ್ತು 50 ಟನ್ ಹಣ್ಣು ಬರೀ ಅದ 60 ರೂಪಾಯಿ ಕೇಳಿದ್ರು ಮೊದ್ಲು. ಅದು ಮಾಣಿಕಲ್ ಮಳೆ ಬಿದ್ಮೇಲೆ 40 ರೂಪಾಯಿ ರೇಟ್. ಅಲ್ಲಿ ಒಂದ್ 15 ಲಕ್ಷ ರೂಪಾಯಿ ಲಕ್ಷಣ ಆದ್ರೆ ಬರೀ ಒಂದ್ 21 ಲಕ್ಷ ರೂಪಾಯಿ ಆತ ಹಣ್ಣೆ ಬೆಳೆ. ಮತ್ತೆ ಮೊನ್ನೆ ಸೆಪ್ಟೆಂಬರ್ ಅಕ್ಟೋಬರ್ ನಾಗ ಪೂಣಿಂಗ್ ಮಾಡಿದ್ವಿ ಹೋದ ವರ್ಷ. ಮಳೆ ಜಾಸ್ತಿ ಆಗಿ ಹೂವುಗಳೆಲ್ಲ ಕೊಳತು ಸೆಟ್ಟಿಂಗ್ ಆಗಲಿಲ್ಲ ಸರಿಗೆ. ಸೆಟ್ಟಿಂಗ್ ಆಗ್ಲಿಲ್ಲ ಬಹಳ ಇಳುವರಿ ಕಮ್ಮಿ ಆಗ್ತದ. ಮೊದಲು ಫಸ್ಟ್ ಒಂದ್ 140 ಕೊಟ್ಟಿವಿ ಅವಾಗ ಬ್ಯಾಸಿಗೆಗ ಮಾರ್ಚ್ ನಾಗ ಫೆಬ್ರವರಿ ಮಾಸದಾಗ. ಆಮೇಲೆ ಮೊನ್ನೆ ಒಂದಿಷ್ಟು ಒಂದ್ 2 ತಿಂಗಳಿಂದ ಒಂದು ಬರೀ 40 ಲಾಕ್ಡೌನ್ ಆದಾಗ ಒಂದ್ 42 ರೂಪಾಯಿ ಕೂತಿ ಬರೀ ಕೆಜಿ 42. ಹೇಗೆ ದುಂಡಾಣು ರೋಗ ನಿಮ್ಮ ದಾಳಂಬೆಯಲ್ಲಿ ಹೇಗೆ ನಿರ್ವಹಣೆ ಮಾಡ್ತಿದ್ರಿ? ಸ್ವಲ್ಪ ಬೂಟಿ ಸಸಿ ತಂದ ಹಚ್ಚಿದ್ವಿ. ದುಂಡಾಣು ರೋಗ ಜಾಸ್ತಿ ಕಾಣಿಸ್ಕೊಂಡ್ಬಿಡತ್ತೆ ಈಗ ಆಗ್ಲಿ ನಮ್ ತೋಟದಾಗ. ಓಹೋ ಹೌದಾ. ನಾಲ್ಕನೇ ಬೆಳೆ ಈಗ ರನ್ನಿಂಗ್ ಐತಿ ಈಗ ಅದು. ಇದೊಂದ್ ಬೆಳೆ ನೋಡ್ತೀವಿ, ನೋಡಿದ್ರೆ ನಮ್ ಏನ್ ಬೆಳೆ ಬಂತು ಅಂದ್ರೆ ಬಿಡ್ತೀವಿ, ಇಲ್ಲದ್ರೆ ಕಿತ್ತೆ ಹಾಕ್ಬೇಕ್ರಿ. ಸೊ ದುಂಡಾಣು ರೋಗ ಸಸಿಯನ್ನ ಖರೀದಿ ಮಾಡುವಾಗ ಬಾಳ ಜಾಗೃತರಾಗಿರ್ಬೇಕು. ಸಸಿ ಏನಿಲ್ಲ ಇವರು, ಸಸಿ ಇಲ್ಲೇ ನಾ ಇವ್ ಯಾರೋ ಇವರು ಬೂಟಿ ಸಸಿ ಹಚ್ಚಬಾರ್ದು. ಏನಿದ್ರು ನಿಮ್ಗ ಕೃಷಿ ಕಲ್ಚರ್ ಸಸಿ ಸಿಗ್ತಾವ ಅವ್ನ ತಂದ ಜೈನ್ ಕಂಪ್ನಿ ಅದಾವ ಕ್ಯಾಂಡಿಲ್ ಅದಾವ ಅವ್ನ ತಂದ ಹಚ್ಚಬೇಕು. ಇವನ್ ಹಚ್ಚಬಾರ್ದು, ಯಾರು ಹಚ್ಚಬಾರ್ದು ಗೂಟಿ ಸಸಿ, ಯಾರು ಹಚ್ಚಬಾರ್ದು. ಅಲ್ಲ ರೋಗಾಣುಗಳು ಬಂದ್ ಬಿಟ್ಟಿರ್ತಾವ ಗೂಟಿ ಮಂದಿಗೆ. ಅದ್ ಏನಿದ್ರೆ ಅವ್ರ ತೋಟದಾಗ ಇರ್ತತೆ, ಅವ್ರು ಹೇಳೋದಿಲ್ಲ. ಬಹಳಷ್ಟು ಮೋಸ ಮಾಡ್ತಾರ ಮಂದಿ ಎಲ್ಲಿ ಜನರಿಗೆ ರೈತರಿಗೆ. ಯಾವ ಸಸಿ ಗೂಟಿ ಸಸಿ ನಮ್ ಹೊಲದಾಗ ತೋಟದಾಗ ರೋಗ ಇಲ್ಲ, ನಾವ್ ಗೂಟಿ ಕಟ್ಟಿವಿ ನಮ್ ಸಸಿ ಒಯ್ಯಿರಿ ಅಂತ ಹೇಳ್ತಾರ. ಅವ್ರದ್ದು ಅವ್ರ ತೋಟದಾಗ ರೋಗ ಇರ್ತತೆ ಆಕ್ಚುಲಿ. ಅವ್ರ ತಾಗ ತರಬಾರ್ದ್ರಿ. ಕೃಷಿ ಕಲ್ಚರ್ ಜೈನ್ ಕಂಪ್ನಿ ಕ್ಯಾಟಿಲ ಕಂಪ್ನಿ ಅದಾವ ಅವ್ನ ತರಿಸಿ ಹಚ್ಚಬಹುದು. ಒಂದ್ 4-5 ಬೆಳಿ ಚೆನ್ನಾಗಿ ಬರ್ತದ ಬಂದ್ರ. ಆಮೇಲೆ ಮುಂದಾಣ ರೋಗ ಅಟ್ಯಾಕ್ ಆಗುತ್ತ, ಅತ್ತ ಕಂಟ್ರೋಲ್ ಮಾಡೋದ ಕಷ್ಟ ಆಗುತ್ತೆ. ನೋಡ್ರಿ ಗೌಡ್ರೆ, ತಮ್ದು 25 ಎಕರೆ ಒಂದು ಕ್ಷೇತ್ರ ಇದೆ, ನೀರಾವರಿ ಕ್ಷೇತ್ರ. ಯಾಕಂದ್ರೆ ಬೇಸಿಗೆಯಲ್ಲಿ ನೀರಿಂದು ಸಮಸ್ಯೆ ಆಗುತ್ತೆ. ಹೇಗೆ ನೀರು ನಿರ್ವಹಣೆ ಮಾಡ್ತಾ ಇದ್ರಿ ತಾವು? ಮಳೆ ನೀರಿನ ಸಂರಕ್ಷಣೆ ಏನೋ ಮಾಡ್ತಾ ಇದ್ದೀರಾ ಹೇಗೆ? ನಮ್ ತೋಟದಲ್ಲೇ ಈಗ 1 ಎಕರೆ ನಾನು ಕೃಷಿ ಹೊಂಡ ಮಾಡಿಬಿಟ್ಟಿನಿ. ಒಂದ್ 4 ಫೀಟ್ ಉದ್ದ ಐತೆ, ಒಂದ್ 70-80 ಫೂಟ್ ಅಗಲ ಬರ್ತದ. ಓ, 1 ಎಕರೆದಲ್ಲಿ ಪೂರ್ತಿ? 1 ಎಕರೆ ಒಂದ್ ಆಳ ಒಂದ್ 30 ಫೂಟ್ ಐತೆ. ಅದು ನಮ್ಮ ಪಕ್ಕದಲ್ಲೇ ಒಂದ್ ಆಳ ಹೋಗುತ್ತೆ. ಅದು ಹಳ್ಳ ಬಿತ್ತಂದ್ರೆ ತಾನ ಆಟೋಮೆಟಿಕ್ ತುಂಬಿಡ್ತಿರೋದು. ಅಲ್ಲೇ ಮುಂದೊಂದು ಚೆಕ್ ಡ್ಯಾಮ್ ಕಟ್ಟಿವ ಅದಕ್ಕೆ, ಅದು ಮುಂದೆ ಅಳಕ. ನಮ್ಮ ಪಕ್ಕದ ಹೊಲದ ನಮ್ಮ ಸಂಬಂಧಿಗಳ ಅವ್ರ ಹೊಲದಾಗ ಒಂದು ಚೆಕ್ ಡ್ಯಾಮ್ ಕಟ್ಟಿವಿ. ಅದು ನೀರು ಅಲ್ಲಿ ಹಳ್ಳ ಬಂದ್ರೆ ಅದು ಮುಂದೆ ಚೆಕ್ ಡ್ಯಾಮ್ ಹೋಗಿ ನೀರು ಒದ್ದು ಆಮೇಲೆ ನಮ್ಮ ಕೃಷಿ ಹೊಂಡೆಲ್ಲ ತುಂಬಿಡ್ತದೆ. ಸೊ ಮಳೆ 2 ಬಾವಿ ಅದಾವ, ಒಂದು 30-30 ಫೀಟ್ ಆಳ ಐತಿ ಬಾವಿ. ಒಂದು ಅದೊಂದು 60-30 ಫೀಟ್ ಒಂದು 30 ಫೀಟ್ ಒಳಗೆ ಐತಿ. ಅದು ತುಂಬತ್ತೆ. ಎಲ್ಲ ತುಂಬಿದ್ ಹೋದ್ರ ನಮ್ಗ ಒಂದ್ 2 ವರ್ಷ ತನ ನೀರಿನ ಚಿಂತೆ ಇಲ್ರಿ. ಅಷ್ಟು ಮಳೆ ನೀರಿನಿಂದ ನಾವು ನೀರಾವರಿ ಮಾಡ್ತಾ ಇದ್ದೀರಿ? ನೀರು ಆಮೇಲೆ ಬೋರ್ವೆಲ್ ಅದಾವ ಇಷ್ಟೊಂದು 2 ಅದಾವ ಬೋರ್ವೆಲ್. ಈ ನೋಡಿ, ಈಗ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ರೇಷ್ಮೆ ಕೃಷಿ ಇದೆ, ಹಣ್ಣಿನ ಬೇರೆಗಳನ್ನ ಬೆಳೀತಾ ಇದ್ದೀರಿ ಇತ್ತೀಚೆಗೆ, ಮತ್ತು ತಾವು ಮೀನು ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆ ಪ್ರಾರಂಭ ಮಾಡ್ತಾ ಇದ್ರಿ. ಇಷ್ಟೆಲ್ಲ ನಿರ್ವಹಣೆ ಹೇಗೆ ಮಾಡ್ತಾ ಇದ್ರಿ? ಇತ್ತೀಚೆಗೆ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದಾರೆ ರೈತರು. ಆಳು ಸಿಗುದಿಲ್ರಿ, ಕೂಳಿ ಆಳಿನ ಸಮಸ್ಯೆ ಅಂತೇಳಿ ಲೀಸ್ ಕೊಟ್ಬಿಡಾಕಿದ್ದಾರೆ ಬೇರೆದವ್ರಿಗೆಲ್ಲ. ನೀವ್ ಹೇಗ್ ಮಾಡ್ತಾ ಇದ್ರಿ? ಆಳಿನ ಸಮಸ್ಯೆ ಅಂತ ಐತಿ ಬಿಡ್ರಿ, ಇಲ್ಲಂದೇನಿಲ್ಲ. ಆದ್ರೂ ನಾವ್ ಇಲ್ಲೇ ಮತ್ತೆ ತೋಟದಲ್ಲೇ ಅವ್ರಿಗೆಲ್ಲ ಜನತ ಒಂದ್ ಮನೆಗಳು ಕಟ್ಟಿಕೊಟ್ಟಿವಿ ಅವ್ರಿಗೆಲ್ಲ. ಇಲ್ಲಿ ವಾಸ ಮಾಡಕ ಒಂದ್ 5-6 ಕುಟುಂಬ ಇಲ್ಲೇ ಇರ್ತಾರ. ಆಮೇಲೆ ಬೇರೆ ಬೇರೆ ಇಲ್ಲಿ ನಮ್ ಪಕ್ಕದಲ್ಲಿ ಗೊಲ್ರಟ್ಟಿ ಇದೆ. ಗೊಲ್ರಟ್ಟಿಲಿಂದ ಒಂದ್ 20 ಜನ ಬರ್ತಾರ. ನಮ್ಮೂರಲ್ಲಿ ಒಂದ್ 20 ಜನ ಬರ್ತಾರ. ದಿವಸ ಒಂದ್ 40-45 ಜನ ನಮ್ಮಲ್ಲೇ ಈಗ ಲೇಬರ್ ಗಳು ಕಾಯಂ ಆಗಿ ನಮ್ ಕೆಲಸ ಕೊಡ್ತು. ಒಂದ್ 50 ಜನ ಕೆಲಸ ಕೊಡ್ತು ತಿಂಗಳ ಒಂದ್ ಪ್ರತಿ ದಿವಸ. ದಿವಸ ಒಂದ್ 50 ಜನ ದುಡಿತಾರೆ ನಿಮ್ ತೋಟದಲ್ಲೆಲ್ಲ? 50 ಜನ ಕೆಲಸ ಮಾಡ್ತಾರ. ಸಮಗ್ರವಾಗಿ ಕೃಷಿಯನ್ನ ಮಾಡ್ತಾ ಇರ್ತಾವ? ಉದ್ಯೋಗ ಖಾತ್ರಿ ಅವು ಇವು ಬಂದಾಗ ಸ್ವಲ್ಪ ತೊಂದ್ರೆ ಆಗತ್ತದ. ಕೆಲಸ ನಡೆದತ್ತೆ, ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಿರ್ತಾರಲ್ಲ ಆ ಟೈಮ್ ಸ್ವಲ್ಪ ಆಳಿನ ಸಮಸ್ಯೆ ಆಗತ್ತೆ. ಮತ್ತೇನೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ನಾವು, ಮತ್ತೇನೋ ಅನಿವಾರ್ಯ ಏನ್ ಮಾಡಕ್ಕಿಲ್ಲ. ಸೊ ಈಗ ರೈತರಿಗೆ ಏನ್ ಹೇಳಿಕ್ ಇಷ್ಟಪಡುದು? ತಾವು ಪ್ರಗತಿಪರ ರೈತರು, ಸಮಗ್ರವಾಗಿ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಬಹಳಷ್ಟು ಜನ ಇತ್ತೀಚೆಗೆ ಯುವಕರು ಕೃಷಿಗೆ ಬರ್ತಾ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಒಕ್ಕಲ್ತನಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಒಬ್ಬ ಮಾದರಿ ರೈತರು, ನೀವು ಏನು ಹೇಳಿಕ್ ಇಷ್ಟಪಡ್ತೀರಿ ಇತರ ರೈತರಿಗೆ? ಏನ್ ಚೆನ್ನಾಗಿ ಮಾಡಿದ್ರಪ್ಪ ಅಂದ್ರ ಎಲ್ಲ ಸ್ವಲ್ಪ ಪದ್ಧತಿ ಪ್ರಕಾರ ಆಮೇಲೆ ಸ್ವಲ್ಪ ಬುದ್ಧಿ ಉಪಯೋಗ ಮಾಡಿ ಮಾಡ್ಬಿಟ್ರಿ. ಅಂದ್ರೆ ಯಾವ್ದೋ ಒಂದು ಏಕ ಬೆಳೆ ಮಾಡೋದು, ಒಂದ್ ಬೆಳೆ ಮಾಡಿ ಕೈ ಕಟ್ಕೊಂಡ್ಬಿಡ್ತಾರ. ವಿವಿಧ ಬೆಳೆಗಳು ಮಾಡ್ಬೇಕು, ಮಾಡಿದ್ರ ಒಂದ್ರಿಂದ ಒಂದ್ ಲಾಭ ನಮ್ಗೆ ತಟ್ಟತ್ತ. ಆಮೇಲೆ ಸಮಗ್ರ ಪದ್ಧತಿಯಾಗ ಮಾಡ್ಬೇಕು ನೀವು. ಯಾಕ ಇದೆಲ್ಲ ಈ ನಾವೇನ್ ಮಾಡಿವಿ, ಕುರಿ ಸಾಕೋದಿರ್ಬೋದು, ಹೈನುಗಾರಿಕೆ ಇರ್ಬೋದು, ಅಥವಾ ಜೇನು ಸಾಕಾಣಿಕೆ ಇರ್ಬೋದು, ಮೀನು ಸಾಕಾಣಿಕೆ ಇರ್ಬೋದು, ಇಂಥವೆಲ್ಲ ಎಲ್ಲವೂ ಅಷ್ಟು ಸಮಗ್ರ ಕೃಷಿ ಪದ್ಧತಿ, ತೋಟಗಾರಿಕೆ, ಎಲ್ಲ ಪದ್ಧತಿ ಮಾಡಿಕೊಂಡ್ರೆ ನಿಮ್ಗೆ ಒಂದಿಲ್ಲದ ಒಂದು ಲಾಭ ನಿಮ್ಗೆ ತಟ್ಟೆ ತಟ್ಟುತ್ತದೆ. ಅದನ್ನ ಒಂದೇ ಬೆಳೆ ಮಾಡಿ ನಾವು ಬೆಳೆ ತೆಗಿತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದ್ ಬೆಳೆಗೆ ಅದು ಕೆಟ್ಟ ನುಕ್ಸಾನ ಆಗ್ತದ್ರೆ ನಿಮ್ಗೆ ತಡಕಡಕನ ಆಗ್ಲನ್ನ. ಎಲ್ಲರಿಗೆ ನೌಕರಿ ಎಲ್ಲಿ ಸಿಗ್ತಾವ, ಎಲ್ಲ ತಮ್ಮ ಜಮೀನು ಇದ್ದಾರೋ ತಾವ್ ಅದನ್ನ ಸ್ವಲ್ಪ ಅದ್ರ ಬಗ್ಗೆ ನೀರಾವರಿ ಪ್ರದೇಶ ಇತ್ತಂದ್ರೆ ಸ್ವಲ್ಪ ಬೋರ್ವೆಲ್ ಹಾಕೊಂಡು ಏನೋ ಮಾಡ್ಕೊಂಡು ಅಂದ್ರೆ ಒಳ್ಳೆ ಜೀವನ ಸಾಧಿಸಬಹುದು. ನಾವು ಕೃಷಿಯಾಗಿ ನಾವು ಮತ್ತೆ ಪ್ರತಿ ಈಗ ತಿಂಗಳ ಏನಿಲ್ಲ ನಮ್ದು ಒಂದು 2 ಲಕ್ಷ ರೂಪಾಯಿ ಆದಾಯ ಐತೆ ನಮ್ಗೆ ಪ್ರತಿ ತಿಂಗಳ ಖರ್ಚು ಹೋಗಿ 2 ಲಕ್ಷ ಉಳಿತೈತೆ ನಮ್ದು. ಎಲ್ಲ ಖರ್ಚು ಹೋಗಿ ಒಂದು ವರ್ಷಕ್ಕೊಂದು 1 ಕೋಟಿ ರೂಪಾಯಿ ಟರ್ನ್ ಓವರ್ ಆಗುತ್ತೆ ನಮ್ದು. ಎಲ್ಲ ಚಾಕಿ ಬಂತು, ದೊಡ್ಡ ಹುಳ ಬಂತು, ಎಲ್ಲ ಖರ್ಚು ಎಲ್ಲ ಒಂದು 25 ಲಕ್ಷ ರೂಪಾಯಿ ನಮ್ಗೆ ಆದಾಯ ಉಳಿತೈತೆ ನೋಡ್ರಿ. ಒಳ್ಳೇದು ಮಲ್ಲೇಶ್ಗೌಡ್ರೆ, ಇದುವರೆಗೆ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿರಿ. ಖಂಡಿತ ರೈತರು ಸಾಕಷ್ಟು ಕಲ್ತಂತ ಯುವಕರು, ನೀರಾವರಿ ಅನುಕೂಲತೆ ಇದ್ದಂತವ್ರು ಸಮಗ್ರವಾಗಿ ನಿಮ್ಮ ಹಾಗೆ ಕೃಷಿಗಳನ್ನ ಮಾಡಿ ಬೇರೆ ಕಡೆ ಹೋಗಿ ದುಡಿದ್ರ ಬದಲಾಗಿ ವರ್ಷಕ್ಕೆ 100,000 ಗಂಟ್ಲೆ ಆದಾಯವನ್ನ ಗಳಿಸಬಹುದು ಅಂತಕ್ಕಂತ ವಿಚಾರವನ್ನ ವ್ಯಕ್ತ ಮಾಡಿದಿರಿ. ಆಸಕ್ತಿ ಉಳ್ಳಂತ ರೈತರು ನಿಮ್ಮ ಫೋನ್ ಸಂಖ್ಯೆಯನ್ನ ಸಂಪರ್ಕ ಮಾಡಬಹುದು. ಮಲ್ಲೇಶ್ಗೌಡ ಪಾಟೀಲ್ ಮಟ್ಟೂರ್ ಅವರ ಫೋನ್ ಸಂಖ್ಯೆನ ನಮ್ಮ ರೈತರಿಗೆ ಮತ್ತು ಯುವ ರೈತರಿಗೆ ವಿಶೇಷವಾಗಿ ಹೇಳಿಕ್ ಇಷ್ಟಪಡ್ತಾ ಇದ್ದೇನೆ. ಅವರ ಫೋನ್ ಸಂಖ್ಯೆಯನ್ನ ದಯವಿಟ್ಟು ಬರ್ಕೋಬೇಕು. 7411 11 6388. ಇನ್ನೊಮ್ಮೆ ಫೋನ್ ಸಂಖ್ಯೆನ ಹೇಳ್ತೀನಿ, 7411 11 6388. ಫೋನ್ ಸಂಖ್ಯೆಗೆ ಸಂಪರ್ಕ ಮಾಡಬಹುದು. ಮಲ್ಲೇಶ್ಗೌಡ ಪಾಟೀಲ್ ಮಟ್ಟೂರ್ ಅವ್ರನ್ನ ವಿಚಾರ ವಿನಿಮಯ ಮಾಡ್ಕೋಬಹುದು. ಒಳ್ಳೇದು ಮಲ್ಲೇಶ್ಗೌಡ್ರೆ, ವಿಚಾರ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ರೀ. ನಮಸ್ಕಾರ. ಇದುವರೆಗೆ ಮಟ್ಟೂರು ಗ್ರಾಮದ ಮಲ್ಲೇಶ್ಗೌಡ ಪಾಟೀಲ್ ಮಟ್ಟೂರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ, ಸಮಗ್ರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹ ಸಮಯ. ಮಳೆ ಬಂದಿರುವ ಕಡೆ ರೈತ ಬಾಂಧವರು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ನೀರು ಇಂಗುವಿಕೆಯ ಪ್ರಮಾಣ ಹೆಚ್ಚಾಗ್ತದೆ, ಜೊತೆಗೆ ಮಣ್ಣಿನ ಸವಕಳಿಯೂ ಕೂಡ ಕಡಿಮೆ ಆಗ್ತದೆ. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರೆ ಪರಿಕರಗಳನ್ನು ರೈತ ಬಾಂಧವರು ಸಂಗ್ರಹಿಸಿ ಇಟ್ಕೋಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಭೂಮಿಯನ್ನು ಹರಗಿ ಮುಂಗಾರು ಬಿತ್ತನೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಯೂನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡುಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗೆ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮಿಥೈಲ್ ಯೂಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲೆಥಿಯಾನ್ 50 EC ದ್ರಾವಣವನ್ನು ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಬಳಸಬೇಕಾಗ್ತದೆ. ಮಾವಿನಲ್ಲಿ ಕಾಯಿ ಉದುರುವುದನ್ನು ತಡೆಗಟ್ಟಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ತಲಿಕ್ ಅಸಿಟಿಕ್ ಆಸಿಡನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ರೀತಿಯ ಜಂತುನಾಶಕಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬಹುದು. PPR ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಆಗಾಗ ಕೋಳಿ ಹಿಕ್ಕಿಗಳನ್ನು ತೆಗೆದು ಹಾಕಬೇಕು. ಇದರಿಂದ ಅಮೋನಿಯಾ ಶೇಖರಣೆಯಾಗುವುದು ತಪ್ಪುತ್ತದೆ. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರು ಒದಗಿಸಬೇಕು. ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಕಾಣಬೇಕು. ಪ್ರತಿ ವರ್ಷವೂ ಗಂಟಲೆಬೇನೆ ರೋಗವು ಮುಂಗಾರು ಮಳೆ ಆರಂಭದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉಲ್ಬಣವಾಗಿರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ತಪ್ಪದೇ ಹಾಕಿಸಬೇಕು.